ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ऐसी धुआंधार शुरुआत अगर मिल जाए तो लगभग 10 ओवर आते आते आपको ये समझ में आने लगता है कि मैच किस तरफ जा रहा है. ऑस्ट्रेलिया की कोशिश ये होगी कि जो 20वें ओवर तक वो इतने रन बना लें कि अगर मौसम बदल भी जाए तो भी परिणाम उनके पक्ष में रहे. क्योंकि ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಇದೀಗ ಗ್ರಾಮಾಂತರಂಗ. ಆಕಾಶವಾಣಿ ಹೊಸಪೇಟೆ. ಇಂಧನ ಆಗೈತೋ ಅಥವಾ ನಾವು ಅಥವಾ ಹಾಳು ಮಾಡೋ ಗೊತ್ತಿಲ್ಲ, ಒಟ್ಟು ಪ್ರಕೃತಿ ಮನುಷ್ಯ ಗೊತ್ತಿಲ್ಲ, ನಮಗ ಮಳೆ ಸರಿಯಾಗಿ ಆಗ್ತಾ ಇದೆ. ಈಗ ಕೃಷಿಗೆ ಅಂದ್ರೆ ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ಕೊಳ್ಳೋಕೆ ಅಗತ್ಯವಾಗಿ ಗೊಬ್ಬರಗಳು ಬೇಕು. ಬೇಕು ಸರ್, ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರ ಈ ತರದ್ದೆಲ್ಲ ಬೇಕೇ ಬೇಕು. ನೀವು ಹೇಗೆ ಮಣ್ಣಿನ ಫಲವತ್ತತೆಯಲ್ಲಿ ಯಾವ ರೀತಿ ಕ್ರಿಯಾ ಯೋಜನೆ ಮಾಡಿಕೊಂಡು ಕೆಲಸ ಮಾಡ್ತಿದ್ರಿ? ಪ್ರತಿ ವರ್ಷ ಹೇಗೆ ಅದನ್ನ? ಈಗ ನಾವ್ ಏನ್ ಮಾಡ್ತೀವಿ ಸರ್, ನಾವು ಯಾವ್ದೇ ನಮ್ದು ಕೃಷಿ ತ್ಯಾಜ್ಯಗಳನ್ನು ಹೊರಗಾಕಲ್ಲ, ಸುಡಲ್ಲ. ಇದು ಮೇಜರ್ ಸರ್ ನಮ್ದು. ಈಗ ಹಂಗಾಗ್ಬಿಡ್ತದ ಸರ್, ನಾವು ಸಗಣಿ ಗೊಬ್ಬರ ಹೇರೋದು ಒಂದ್ ಕಷ್ಟ ಆಗ್ಬಿಡತ್ತಲ್ರ. ನಾವು 1 ವರ್ಷ ಹೇರಿದ್ರೆ 2 ವರ್ಷ ಬಿಡ್ತೀವಿ, 2 ವರ್ಷ ಬಿಟ್ಟರೆ 3 ವರ್ಷ ಇರ್ತೀವಿ. ಇದನ್ನ ನಾವು ತ್ಯಾಜ್ಯಗಳನ್ನ ಸುಡ್ಲಾರ್ದಂಗ ನಾವು ಬೆಳೆ ಬಂದ ಕೂಡಲೇ ಅವದನ್ನ ನಾವು ನೇಗಿಲ ಮುಖಾಂತರ ಆಗ್ಲಿ, ರೋಟೋಟರ್ ಮುಖಾಂತರ ಆಗ್ಲಿ, ಹರಿಗೆರ ಆಗ್ಲಿ, ಒಟ್ಟು ನಾವು ನಮ್ಮ ಕೃಷಿ ತ್ಯಾಜ್ಯನ ಮಣ್ಣಲ್ಲಿ ಬೆರೆಸ್ತೀವಿ. ಆಮೇಲೆ ಅದನ್ನ ನಾವು 1 ತಿಂಗಳು ಅಥವಾ 6 ತಿಂಗಳವರೆಗೆ ನಾವು ಹಾಗೆ ಬಿಟ್ಟು ಬಿಡ್ತೀವಿ. ಅಂದ್ರೆ ನಮ್ಗೆ ಹಿಂದೆ, ಯಾಕಂದ್ರೆ ಈ ನೀರು ಉಪ್ಪು ನೀರು ಸರ, ಇದ್ರ ನಾವ್ ಏನಾದ್ರು ತೊಂದರೆ ಅನುಭವಿಸ್ಕೊಳ್ಳೋ ನಾವಲ್ಲ. ಹಿಂಗಾಗಿ ನಾವು ಆರಾಮಾಗಿ ನಮ್ಗೆ ಯಾವ್ದೇ ತೊಂದರೆ ಆಗಲಾರ್ದಂಗ್ ನೋಡ್ಕೊಂತೀವಿ ಸರ್ ನಾವು ಭೂಮಿನ. ಹಿಂಗಾಗಿ ನಾವು ಜಾಸ್ತಿನು ಗೊಬ್ಬರ ಹಾಕಲ್ ಸರ್. ನಾವು ಎಲ್ಲಾ ಈಗ ಅಚ್ಚುಕಟ್ಟು ಪ್ರದೇಶದ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದವ್ರು ಅವರೆಲ್ಲ ಸಿನ್ನೂರು ಮತ್ತೆ ಗಂಗಾವತಿ ಭಾಗದವ್ರು ಏನೋ ಒಂದು 3 ಸೈಟ್ನಷ್ಟು ಗದ್ದೆ ಇರುತ್ತೆ, ಅದಕ್ಕೆ ಸುಮಾರು 4 ಚೀಲ 5 ಚೀಲ ಗೊಬ್ಬರ ಹಾಕ್ತಾರೆ. ನಾವು ಇಡೀ 1 ಎಕರೆ ಹೊಲಕ್ಕೆ ಒಂದೇ 1 ಚೀಲ DAP ಹಾಕ್ತೀವಿ ರೀ, ಮತ್ತೆ ಯೂರಿಯಾ 1 ಟೈಮ್ ಹಾಕ್ಕೊಂಡು ನಾವು ಅಷ್ಟರಲ್ಲೇ ನಾವು ಬೆಳಿತೀವಿ. ನಮ್ಮ ಹಿನ್ನೀರ ಬೆಲ್ಟ್ ಯಾವ ಬರ್ತದೆ ಸರ್, ಎಲ್ಲಾ ರೈತರು ಇಷ್ಟೇ ಸರ್. ನಾವು ಪೂರ್ತಿ ಸಾವಯವಕ್ಕೆ ಹೋಗಿಲ್ಲ, ಪೂರ್ತಿ ಸರ್ಕಾರಿ ಗೊಬ್ಬರಕ್ಕೂ ಹೋಗಿಲ್ಲ. ಹಿಂಗಾಗಿ ಆ ಬ್ಯಾಲೆನ್ಸ್ ಇಂದ ನಮ್ಮ ಭೂಮಿ ಇವತ್ತಿಗೂ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿರೋದು ನನ್ನ ಭೂಮಿ ಸರ್. ನಮ್ಮಂತ ಅದೃಷ್ಟವಂತ ರೈತರು ಯಾರೆಲ್ಲ ಅನ್ಕೊಂಡಿನ್ ಸರ್, ಯಾಕಂದ್ರೆ ನಮ್ಮ ಅದು ಸ್ಪೆಷಲ್ ಕೊಪ್ಪಳ ತಾಲೂಕಿನ ಬೆಟಗೇರಿ ರೈತರು. ಸುಮಾರು 1500 ಸರ್ವೆ ನಂಬರ್ ಬರ್ತದೆ ಸರ್, 500 ಸರ್ವೆ ನಂಬರ್, 250 ಸರ್ವೆ ನಂಬರ್ಗಳು ಕೆಂಪು ಭೂಮಿ, 497 ಸರ್ವೆ ನಂಬರ್ ವರೆಗೆ ಕಪ್ಪು ಭೂಮಿ ಬರ್ತದೆ. ಅಂದ್ರೆ ಸರ್ ನಮ್ಮ ಮನೆ ಬಾಕ್ಲಿವರೆಗೆ ಕಪ್ಪು ಭೂಮಿ, ನಮ್ಮ ಮನೆ ಹಿಂದಿರೋವೆಲ್ಲ ಕೆಂಪು ಭೂಮಿ. ಅಂದ್ರೆ ಯಾತರ ಎಲ್ಲಾದ್ರೂ ಈ ತರ ಇರುವಂತ ಊರು ಎಲ್ಲ ರೈತ ಅಂದ್ರೆ ಅದ ನಮ್ಮೂರು ಅಂತ ನಾ ಹೇಳ್ತೀನಿ. ನಿಮ್ದು ಎರೆ ಭೂಮಿ? ಹೌದ್ ಸರ್, ಎರೆ ಮತ್ತು ಕಪ್ಪು ಭೂಮಿ ಮತ್ತು ಎರಡ ಸರ್. ಎರಡು ಇದೆ. ಹಾ ಸರ್, ನಮ್ಮಲ್ಲಿ ಏನಾಗುತ್ತೆ ಸರ್, ಅಂದ್ರೆ ಎರಡು ಬೆಳೆ ತೆಗಿತೀವಿ. ಒಂದು ಹಂಗಾರಲ್ಲಿ ನಾವು ನೀರನ್ನು ಬಳಸ್ಕೊಂಡು ಮೆಕ್ಕೆಜೋಳ ಈ ತರ ಬೆಳೆದ್ರೆ, ಹಿಂಗಾರಿಗೆ ಹವಾಮಾನಿತ ಆಧಾರಿತವಾಗಿ ನಾವು ಉಳ್ಳಗಡಲೆ, ಜೋಳ, ಅಗಸೆ ಈ ತರ ಬೆಳಿತೀವಿ ಸರ್. ಕಪ್ಪು ಭೂಮಿಯಲ್ಲಿ? ಕಪ್ಪು ಭೂಮಿಯಲ್ಲಿ. ಅದು ಹವಾಮಾನ ಆಧಾರಿತ ಸರ್, ಮಳೆ ಬಿತ್ತುವಾಗ ಒಂದಿಷ್ಟು ಹಸಿದ್ರೆ ಸಾಕು, ಬೆಳೆ ಬಂದ್ಬಿಡುತ್ತೆ ಸರ್. ವರ್ಷದ ಎಲ್ಲಾ ಕಾಲಕ್ಕೂ ನಿಮ್ಗೆ ಉಪಯೋಗ ಒಳ್ಳೆ ಒಳ್ಳೆ. ನಾವು ಹಿಂಗಾಗಿ ಸರ್ ನಮ್ಮೂರು ಸರ್ ರಾಯಚೂರು ಜಿಲ್ಲೆ ಇದ್ದಾಗ ಒಂದು ಕೃಷಿಯಲ್ಲೇ ಒಂದು ಅದ್ಭುತ ಏನ ಸಾಧನೆ ಮಾಡೈತೆ. ಎರಡು ಬೆಳೆ ತಗೊಳ್ತೀರಿ? ತಗೊಂಡಿರ್ತೀವಿ ಸರ್. ಈಗ ಸರ್ಕಾರದಿಂದ ಒಬ್ಬ ಕೃಷಿಕರಾಗಿ ಏನೇನು ಯೋಜನೆಗಳನ್ನ ಲಾಭ ತಗೊಂಡಿದ್ದೀರಿ? ಯಾವ್ಯಾವ ಸ್ಕೀಮ್ಗಳಲ್ಲಿ, ಅಥವಾ ಧನ ಸಹಾಯ ಆಗಿರ್ಬೋದು, ಹನಿ ನೀರಾವರಿ ವ್ಯವಸ್ಥೆಗಾಗಿರ್ಬೋದು, ಯಾವ ರೀತಿ ಸರ್? ಏನು ತಗೊಂಡಿಲ್ಲ ಸರ್ ಇದುವರೆಗೆ. ನೀವು ಏನೇನು ತಗೊಂಡಿಲ್ಲ ಸರ್? ಪ್ರಧಾನ ಮಂತ್ರಿಯವರ ಕಿಸಾನ್ ಸಮ್ಮಾನ ಯೋಜನೆ, ಕಿಸಾನ್ ಸಮ್ಮಾನ ಯೋಜನೆ ತಗೊಂಡಿದ್ದೆ ಸರ್. ಅದು ಯಾಕಂದ್ರೆ ಅದೇ ಒಂದೇ ಕಾರಣಕ್ಕೆ 2 ವರ್ಷದಿಂದ ನಂದು ಇವತ್ತು PM ಕಿಸಾನ್ ನಿಂತಿದೆ ಸರ್. ಅದಕ್ಕಿಂತ ಮುಂಚೆ ನಂದು ಸತತವಾಗಿ ರಾಜ್ಯ ಸರ್ಕಾರದಿಂದ 2 ಕಂತು, ಕೇಂದ್ರ ಸರ್ಕಾರದಿಂದ 3 ಕಂತುಗಳು ಹಣ ಬರ್ತಾ ಇದೆ. ಈಗ 2 ವರ್ಷದಿಂದ ನಿಂತಿದೆ ಸರ್. ಅದನ್ನ ಗಮನಕ್ಕೆ ತಂದಿದ್ರೆ ಅಧಿಕಾರಿಗಳ ಗಮನಕ್ಕೆ ಸರ್ ತಂದಿನ ಸರ್. ನೆಕ್ಸ್ಟ್ March 3 ರೀ ಅಲ್ಲಿವರೆಗೆ, ನೆಕ್ಸ್ಟ್ ಅಲ್ಲಿಂದ ನಾವು ಬರ್ತಾ ಅಂತ ಹೇಳ್ಯಾರ. ಬಂದ್ರೆ ಚೆನ್ನಾಗಿದೆ ಸರ್. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದ ನಿಮ್ಮ ಊರು? ಹ್ಮ್ ಸರ್, ನಮ್ದು ಗ್ರಾಮ ಪಂಚಾಯತಿ. ಈಗ ನರೇಗಾ ಸಾಮಾನ್ಯವಾಗಿ ಇರ್ತದೆ, ನರೇಗಾದಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಯಾವ್ಯಾವ ಕೆಲಸಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ನಿಮ್ಗೆ? ಮಾಡ್ಸ್ಕೊಂಡಿದ್ದೀರಾ ಅಥವಾ? ಸರ್ ಮಾಡ್ಸಿದ್ದೀನಿ ಸರ್. ನರೇಗಾದಲ್ಲಿ ನಾನು ಬದು ಸರ್ ನಿರ್ಮಾಣ ಮಾಡ್ಕೊಂಡು, ಬದು ನಿರ್ಮಾಣದಿಂದ ನಮ್ಗೆ ಭಾಷೆ ಅನ್ಗಿಲ್ಲ. ನಮ್ದು ಹೆಂಗಂದ್ರೆ ಸರ್, ನಮ್ಮ ಹೊಲ ಅಟ್ಯಾಚ್ ಇರೋದೆ ಒಂದು ಕೊಣಕಿರಿ ಹಳ್ಳ ಅಂತ ಒಂದು ಹಳ್ಳ ಬರುತ್ತೆ. ಆ ಹಳ್ಳಕ್ಕೆ ಅಟ್ಯಾಚ್ಮೆಂಟ್ ಆಗಿತ್ತು, ಇಲ್ಲಾಂದ್ರೆ ನಾವು ಏನಾದ್ರೂ ಆ ಬದು ಅಲ್ಲಿ ನಾವು ಹಾಕ್ಕೊಳ್ಳಿಲ್ಲ ಅಂದ್ರೆ ಹಳ್ಳ ನಮ್ಮ ಹೊಲದಲ್ಲಿ ಹತ್ತೋ ಸಾಧ್ಯತೆ ಜಾಸ್ತಿ. ನಮಗೆ ಸುಮಾರು 1-2 ವರ್ಷದಿಂದ ನಾನು ಬದು ನಿರ್ಮಾಣಕ್ಕೆ. ಈ ಸರ ಮನೆ ಮನೆಗೆ ಬಂದು ಅವರು ಒಂದು ನೀವೇನ್ ಮಾಡ್ಕೊಂತೀರಿ ಅಂತಂದು ಏನು ಕೇಳಿದಾಗ, ಈ ಸರ್ ನಾನು ದನ ಕೊಟ್ಟಿಗೆ ಮಾಡಲೇಬೇಕಂತ ಒಂದು ಆಸೆ ಸರ್. ಈಗ ನಾ ನೀವೀಗ ಕೃಷಿಗೆ ಯಾವ ಥರ ನಾವು ಪ್ರಿಪೇರ್ ಆಗ್ಬೇಕಂತಂದ್ರೆ ಸರ್, ಅದ ಉದ್ದೇಶನ ನನಗೆ ಕೊನೆಗೆ ನಾನು ಹೊಲ್ದಲ್ಲಿ ಮಾಡಿದ್ರೆ ಅಲ್ಲಿ ನೀರಿಗೆ ಸತ್ತೋಗ್ತದನ, ಇಲ್ಲ ನಮ್ಮ ಊರಾಗ ಮಾಡೋಣ ಅಂತೇಳಿ ಒಂದು 30 ಸೈಟ್ನ ನಾನು ತೊಗೊಂಡಿದ್ದೆ ಸರ್. ಒಂದು ದನ ಸೆಟ್ ಮಾಡಿಕೊಂಡು ದನ ಸಾಕ ಒಟ್ಟು ಒಂದು 4 ಎಮ್ಮೆ ಸಾಕಾಣಿಕೆ ಮಾಡ್ಕೊಂಡು ಆಸೆ ಇದೆ ಸರ್. ದನಕರುಗಳನ್ನು ಸಾಕಾಣಿಕೆ ಮಾಡ್ಕೋಬೇಕಂತ? ಅದು ಸಗಣಿಗಾಗೆ ಮಾಡ್ಬೇಕಂತ ಸರ್, ನಾನು ಹಾಲಿಗೆ ಅಂತಲ್ಲ. ಈಗ ನಿಮ್ಮ ಕೃಷಿಯಲ್ಲಿ ಯಾವುದು ಲಾಭದಾಯಕವಾಗಿರ್ತಕ್ಕಂತ ಬೆಳೆ ನಿಮ್ಗೆ ಅನಿಸಿದೆ? ಸದ್ಯ ನಮಗೆ ಸದ್ಯ ನಾವು ಮಾಡ್ತಾ ಇರೋದು ನಮ್ಮ ಭಾಗದಲ್ಲಿ ಸರ್ ಮೆಕ್ಕೆಜೋಳ ಒಂದೇ ಸರ್ ಲಾಭದಾಯಕ ಅಗ್ರಿಕಲ್ಚರ್ ಇದ್ರಾಗಿರ್ಬೇಕು ಸರ್. ಲಾಭದಾಯಕ ಲಾಭದಾಯಕ ಸರ್. ನಾವು ವೆಚ್ಚ ಹಾಗೆ ಸರ್ ಈಗ ಬಹಳಷ್ಟು ಈ ಸದ್ಯ ಈಸಿ ಅಂತ ನಮ್ಗೆ ಅದು ಅನ್ಸತ್ತೆ ಸರ್. ನನಗೆ ಅನಿಸಿದ ಮಟ್ಟಿಗೆ ಸರ್ ನಾವೇನು ಮಾಡೋ ಖರ್ಚು ಏನು ಸರ್, 1 ಎಕರೆಗೆ 1-6 KG ಬೀಜ ಸರ್, 1-2 ಪ್ಯಾಕೆಟ್ ಅಂತ ಕೊಂಡ್ಕೊಳ್ರಿ ಸರ್. ಆಮೇಲೆ ಒಂದು ಡಿ ಎ ಪಿ ಹಾಕೋಂತ ಸರ್. ಬೀಜ ಬಿತ್ತನೆ ಮಾಡಕ್ ಈಗ ಆಲ್ರೆಡಿ ಟ್ಯಾಕ್ಟರ್ ಬಂದ್ಬಿಟ್ಟ ಸರ್, ಬೀಜ ಬಿತ್ತದು ಆಯ್ತು ಸರ್, ಬೀಜ ಬಿತ್ತದ ಮುಗಿದೋತು, ಒಂದ್ ಎರಡ್ ಸರ್ ಎಡೆಗಡೆ ಹೊಡೆದು ನೀಟ ಕಳೆ ತಕೊಂಡ್ರೆ ಮುಗ್ದೋ ಸರ್. ಪ್ರತಿ ವರ್ಷ ಹೊಲ್ದಾಗ ಅವ್ರವ್ರ ಹೊಲ್ದಾರ ಯಾರು ಕೆಲಸ ಮಾಡ್ಕೊಂಡ್ರ ಅವ್ರ ಹೊಲ ನೀಟಾಗಿ ಇಟ್ಟಿರ್ತಾರ ಸರ್. ಆಮೇಲೆ ಮತ್ತೆ ಮಾಗಿ ಉಳುಮೆ ಮಾಡ್ಕೊಂಡಿರ್ತಾರ, ಅಂತಾರ ಹೊಲ್ದಂಗ್ರ ಕಳೆಯನ್ನ ಬರೋದು ಕಡಿಮೆ ಸರ್. ಇನ್ನು ಉಳ್ದಂತ ಒಂದ್ ಎರಡ್ ಮೂರ್ ನೀರ್ ಅಥವಾ ನಾಲ್ಕ್ ನೀರ್ ಕೊಟ್ಕೊಂಡ್ರ ನಮ್ಗೆ ಒಂದ್ ಒಳ್ಳೆ ಬೆಳೆ ಬರುತ್ತೆ ಸರ್. ಆಮೇಲೆ ಕಟಾವ್ ಮಾಡೋದು ಈಸಿ ಆಗ್ಬಿಡುತ್ತೆ ನಮ್ಗೆ. ಅವಾಗ ಆಳ್ ಬರ್ತದ ಇಲ್ಲ, ಈಗ ಮಿಷನ್ ಬರ್ತದ ಸರ್, ಅವು SMS ಮಿಷನ್ ಬರ್ತದ ಸರ್ ಈಗ. ಹಿಂಗಾಗಿ ಅವಾಗ ಆ ಹಳೆ ಮಿಷನ್ ಏನಿದ್ದು ಸರ್ ಒಂದ್ ಹತ್ರ ಅಲ್ಲೆಲ್ಲ ಬಿದ್ದು ಹೋಗ್ತದೆ. SMS ಮಿಷನ್ ಎಲ್ಲ ಪೂರ್ತಿಯಾಗಿ ಹೊಲ್ ತುಂಬಾ ಚಲತ್ ಸರ್. ಹಿಂಗಾಗಿ ನಮ್ಗ ಅದನ್ನ ಈಜಿಯಾಗಿ ಕಟಾವ್ ಆಗುತ್ತೆ, ಈಜಿಯಾಗಿ ಕಾಳು ಬರುತ್ತೆ, ಮತ್ತೆ ವಾಪಸ್ ನಮ್ಮ ಮಣ್ಣಲ್ಲಿ ಸೇರ್ಸಕ್ಕ ಒಣ ಮೇವು ಅಲ್ಲೇ ಉಳಿತದ ಅದು. ಒಣ ಮೇವು ಎಲ್ಲ ಲಂಡಿಕೆ ಏನಾದ್ರು ಬರುತ್ತೆ ಸರ್, ಎಲ್ಲ ತ್ಯಾಜ್ಯ ಅಲ್ಲೇ ಆಗ್ಬಿಡುತ್ತೆ ಸರ್, ಅಲ್ಲೇ ಆಗ್ಬಿಡುತ್ತೆ ಅಲ್ಲೇ ಆಗ್ಬಿಡುತ್ತೆ ಸರ್. ಹಿಂಗಾಗಿ ನಮ್ಗೆ ಅದು ಗೊಬ್ಬರ ಆಗಿನ ಕನ್ವರ್ಟ್ ಆಗುತ್ತೆ ಸರ್. ಈಗ ಮುಖ್ಯವಾಗಿ ನಿಮಗೆ ವಾಣಿಜ್ಯ ಬೆಳೆ ಮತ್ತು ಲಾಭದಾಯಕವಾಗಿರ್ತಕ್ಕಂಥದ್ದು ಮೆಕ್ಕೆಜೋಳ. ಮೆಕ್ಕೆಜೋಳ ಸರ್. ಆಹಾರ ಧಾನ್ಯಗಳನ್ನ ಏನು ಬೆಳ್ಕೊಳ್ತೀರಿ ಸರ್? ಆಹಾರ ಧಾನ್ಯಗಳಂತಂದ್ರೆ ನಾವು ಕಾಯಿಪಲ್ಯದಿಂದ ಹಿಡ್ಕೊಂಡು ಹೋಗ್ಬಿಡಂತ ಸರ್. ಈಗ ನಮಗಾಗಿ ನಮ್ಮ ಒಂದ್ ಎರಡು ಗುಂಟೆ ಮೂರು ಗುಂಟೆ ಅಷ್ಟು ಸರ್ ಮೆಣಸಿನ್ಕಾಯಿ ಹಾಕೊಂತೀವಿ ಸರ್. ಆದ್ರೆ ಟಮಾಟೆ ಮಗ್ಲು ಒಂದ್ ಸಾಲ ಟಮಾಟೊ ಹಾಕೊಂತೀವಿ. ಆಮೇಲೆ ನಂದೊಂದ್ ಸಾಲ ಏಕ ಕರಿಬೇವಿನ ಗಿಡದಾಯ್ತು ಸರ್. ಆಮೇಲೆ ಈ ತರ ಲಿಂಬೆ ಗಿಡ ಐತೆ ಸರ್. ನಮಗ್ ಬೇಕಾದಂತ ಒಂದೊಂದ್ ಹಣ್ಣಿನ ಗಿಡ ಸರ್, ದಾಳಿಂಬೆ ಆಗಿರ್ಬೋದು, ಒಂದ್ ಪ್ಯಾರ್ಲ್ ಆಗಿರ್ಬೋದು, ಈ ತರ ಅದವ್ರ ಸರ್. ನಮ್ಮ ನಮ್ಮ ಮನೆಗೆ ನಾವು ಬಳಸ್ಕೊಳ್ತೀವಿ ಸರ್. ಈಗ ಉಳ್ಳಾಗಡ್ಡೆ ಆಗಿ ನಾವೊಂದು ಸಾಲಷ್ಟು ಮಾಡ್ಕೊಂಡಿರ್ತೀವಿ, ಅದು ನಮಗ್ ಸಿಗುತ್ತೆ. ಸಬ್ಬಾಸಿಗೆ, ಕೋತಂಬರಿ, ಮೆಂತ್ಯ ಇವೆಲ್ಲ ನಾವೇ ಹಾಕೊಂಡಿರ್ತೀವಿ ಒಂದಷ್ಟು ಮಡಿನ. ಈಗ ನಾವು ನಾವನ್ನೇ ಬಳಸ್ತೀವಿ ಸರ್. ಹೀರಿಕಾಯಿಗೆ ಅಂಕರ್ ನಮ್ಗ ನಾವ್ ಏನ್ ಬೀಜ ಇಟ್ಟಿರ್ತೀವಿ ಬದುವಿಗೆ ನಾವ್ ಇಟ್ಟಿರ್ತೀವಿ, ಅದೇ ಬದನೆ ಹೀರಿಕಾಯಿ ಸಿಗುತ್ತೆ ಸರ್. ಸೊಪ್ಪು ತರಕಾರಿ ಇವನ್ನೆಲ್ಲ ಮಾರಾಟಕ್ಕೆ ಬಳಸ್ತೀರಾ ಅಥವಾ ನಿಮ್ಗೆ ಸಾಕು? ಇಲ್ಲ ಸರ್, ನಮಗಷ್ಟೇ ನಾವು ಮಾಡ್ತೀವಿ. ಯಾರು ಬಂದ ಹೊಲ್ದಾರ ಕಿತ್ಕೊಂಡು ಹೋಗ್ತಾರೆ ಸರ್. ಉಳಿದಿದ್ದು ಮೆಣಸಿನ್ಕಾಯಿ ಮಾರಾಟ ಮಾಡ್ತೀವಿ ಸರ್. ಯಾವ ತರ ಮಾರಾಟ ಮಾಡ್ತೀವಿ ಅಂದ್ರೆ ಟಮಾಟಿ ಮೆಣಸಿನ್ಕಾಯಿ ಜಾಸ್ತಿ ಹಚ್ಚಿರ್ತಾರೆ, ಹಿಂಗಾಗಿ ಅವನ್ನ ಒಣ ಮೆಣಸಿನ್ಕಾಯಿಗೆ ಮಾರಾಟ ಮಾಡ್ತೀವಿ, ಇಲ್ಲ ಹಸಿ ಮೆಣಸಿನ್ಕಾಯಿ ಆ ಸಂದರ್ಭದಾಗ ಯಾರ ಕೇಳಿದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಒಣ ಮೆಣಸಿನ್ಕಾಯಿ ಮಾಡ್ಕೊಂಡು ಸ್ಟಾಕ್ ಇಟ್ಟಿರ್ತೀವಿ, ಯಾರಾದ್ರೂ ಕೇಳಿದ್ರೆ ಕೊಡ್ತೀವಿ, ಇಲ್ಲ ನಾವು ಈಗ ನೀವು ಅದಕ್ಕೆ ಯಾವುದೇ ಗೊಬ್ಬರ ನಾವು ಬಳಸಲ್ಲ. ಉಪಕಸುಬಾಗಿ ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಇದು ಯಾವಾಗಿಂದ ಶುರು ಮಾಡಿದ್ರಿ? ಇದು ಒಂಥರ ಸರ್ ಹುಟ್ಟಿದಾಗಿದ್ದ ಬಂದಂತ ಸರ್. ಆದ್ರ ಅದು ನಮಗ ಇಲ್ಲ, ಇದು ನಾವು ಸಾಕಾಣಿಕೆ ಮಾಡ್ಬೋದು ಅಂತ ಬಂದಿದ್ದು ಒಂದು ನಮ್ಮ ಕೊಪ್ಪಳ ಗವಿಮಠದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಜಾತ್ರೆಯಲ್ಲಿ ಒಂದು 5 ವರ್ಷದಿಂದ ನಮ್ಮ ತೋಟಗಾರಿಕೆ ಇಲಾಖೆಯವರು ಒಂದ್ಸ ಪ್ರದರ್ಶನ ಇದ್ನಿಟ್ಟಿರ್ತಾರೆ ಸರ್, ಅಲ್ಲಿ ಜೇನು ಇದ್ರದ್ದು. ಅವಾಗ ನಾನು ಅಲ್ಲಿ ಇದು ಹೆಂಗ ಏನು ಈ ತರ ಬಾಕ್ಸ್ ನ ಎತ್ತರ ನೋಡ್ಕೊಂಡ್ ಬಂದಿದ್ದೆ. ನಾನೊಂದು ನನ್ನ ಮನೆಗೆ ಒಂದು ಬಾಕ್ಸ್ ತಗೊಂಡ್ ರಟ್ಟಿನ ಬಾಕ್ಸ್ನಾಗ ಅವನ್ನ ನನಗ್ ಗೊತ್ತಿಲ್ಲ ಹೆಂಗ್ ಬೇಕಂಗ್ ಕಟ್ಕೊಂಡು ತಂದಿದ್ದೆ. ಬಟ್ ಅದು ಹುಳ ನಿಂತಿತ್ತು ಸರ್. ಅವ್ನ ತೋರಿಸಿದೆ ಅವ್ರಿಗೆ, ಓ ಎಲ್ಲೋ ಮರ ಹುಳ ಹಿಡ್ಕೊಂಡ್ ಬಂದಿಲ್ಲ ಅಂತ. ಅವನಿಂದ ಅದು ಸ್ಟಾರ್ಟ್ ಆಗ ಸರ್. ಎಷ್ಟು ಬಾಕ್ಸ್ ಗಳಲ್ಲಿ ಸುಮಾರು ಒಂದು 10 ಬಾಕ್ಸ್ ಅದ ಸರ್. ಮನೆ ಮುಂದೆ ಒಂದು 2-3 ಬಾಕ್ಸ್ ಇರ್ತೀನಿ ಸರ್, ಪಲ್ಲ ಇಟ್ಟಿರ್ತೀನಿ ಸರ್. ಜೇನು ಮಾರಾಟ ಮಾಡ್ತೀರಿ ಸರ್? ಮೊದ್ಲೇ ನಾನು ಎಲ್ಲರಿಗೂ 5 ವರ್ಷದ ಹಿಂದ್ಗಡೆ ಅದು ಆಸಕ್ತಿ ಜಾಸ್ತಿ ಇರೋದ್ರಿಂದ ಮಾರಾಟ ಮಾಡ್ತಾ ಮಾಡ್ತಾ ಹೋದ್ರೆ ಅವ್ರು ಕೊಡೋದು 500 ಕೊಡ್ಲಿ 1000 ಕೊಡ್ಲಿ ನಾನು ಕೊಟ್ಟೆ ಬಾಕ್ಸ್. ಇತ್ತೀಚೆಗೆ ಏನ್ ಅನಿಸ್ತೆ ಅಂದ್ರೆ ನನ್ನ ಏರಿಯಾದಲ್ಲಿ ನನ್ನ ಒಳಗಡೆ ಇಲ್ಲೇ ಇರಲಿ ಅಥವಾ ಯಾವುದೇ ಏರಿಯಾದ ಬಂದ್ರು ನನ್ನ ಏರಿಯಾದಾಗ ಇರಲಿ, ಎನಿ ಟೈಮ್ ನನ್ನ ರೈತರಿಗೆ ಅನುಕೂಲ ಆಗುತ್ತೆ. ನನ್ನ ಏರಿಯಾದ ಒಳಗೆ ಕೊಟ್ರೆ ಅದು ಮಲ್ಟಿ ಆಗುತ್ತೋ ಬಿಡ್ತೋ ಸೆಕೆಂಡರಿ. ಮುಂದ ಇವತ್ತಿನ ಪರಿಸ್ಥಿತಿ ಏನಾಗ್ಬಿಡುತ್ತೆ ಸರ್, ಎಲ್ಲಾರು ಸ್ಪ್ರೇ ಮಾಡ್ತಾರ, ಇದರಿಂದ ಜೇನು ಹುಳಗಳು ನಾಶ ಆಗತ್ತೆ. ಹಿಂಗಾಗಿ ನಾನು ಹೊರ ಕಳ್ಸೋದು, ಅವರು ಈ ತರ ಸಾಯ ಬಿಡೋದಾದ್ರ ಸುಮ್ನೆ ಯಾಕೆ ನಾನು ಇದು ಮಾಡೋದು? ನನ್ನಲ್ಲೇ ಇರ್ಲಿ, ನಾ ಇಲ್ಲೇ ಇದ್ರೆ ನಾನು ಬಿಡಿಸ್ಕೊ ನನ್ನ ಬಾಕ್ಸ್ನೇ ಇರ್ತಾವೆ. ಜೇನು ಪೆಟ್ಟಿಗೆ ನೀವು ಮಾರಾಟ ಮಾಡಲ್ಲ ಮಾಡಲ್ಲ ಅಥವಾ ಬೇರೆ ಯಾರಿಗೂ ಇದು ಮಾಡಲ್ಲ ಮಾಡಲ್ಲ ಸರ್. ಬೇನಾದ್ರೆ ಯಾರ ಬೇಕಾದ್ರೆ ಹುಳ ಹಾಕಿ ಕೊಡ್ತೀನಿ ಸರ್, ಆದ್ರೆ ನಾ ಜೇನು ಮಾರಾಟ ಮಾಡೋದು. ಜೇನುತುಪ್ಪ ಮಾರಾಟ ಮಾಡ್ತೀನಿ ಸರ್. ಎಷ್ಟು ಸಂಗ್ರಹಣೆ ಆಗ್ತದೆ ನಿಮಗೆ ಸರ್? ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸರ್ ನಮ್ಮದು ಏನಿದ್ರು ಜೂನ್ ನಿಂದ ಮಳೆ ಸ್ಟಾರ್ಟ್ ಆಗುತ್ತೆ ಸರ್. ಅದಕ್ಕಿಂತ ಮುಂಚೆ ನಮಗೆ ಸಿಗೋದು ಯಾವಾಗ ಅಂದ್ರೆ ಸರ್ ಸೆಪ್ಟೆಂಬರ್ ಕೊನೆಗೆ ಅದು ಜಾಸ್ತಿ ಸಂತಾನೋತ್ಪತ್ತಿ ಮಾಡಕ್ಕೆ ಪ್ರಯತ್ನ ಮಾಡುತ್ತೆ. ಹಿಂಗಾಗಿ ಆ ಸಂದರ್ಭ ತುಪ್ಪ ಸಿಗಲ್ಲ ಸರ್. ಮತ್ತೆ ನಮಗೆ ಸಿಗೋದು ಅಕ್ಟೋಬರ್ ಮತ್ತು ನವೆಂಬರ್ ಕೊನೆಯ ಭಾಗದಾಗ ಅಂತ ಅನ್ಕೊಂಡು ಸರ್. ನವೆಂಬರ್ ಅಥವಾ ಜನವರಿ ಬರೀ ಜನವರಿಂದ ನಾವು ಜೂನ್ ವರೆಗೆ ತಗೋಬೋದು ಸರ್. 6 ತಿಂಗಳವರೆಗೆ ನಾವು ಜೇನು ತುಪ್ಪ ತಗೋದು. ನೋಡಿದ್ರೆ ಆ ಸಂದರ್ಭ ಬ್ಯಾಸಿಗೆ ಅಂತಂತ ಅಂದ್ರು ಅದೇ ಸಂದರ್ಭ ನಮಗೆ ಜೇನುತುಪ್ಪ ಸಾಕಷ್ಟು ಸಿಗ ಸರ್. ಅಷ್ಟೊಳಗೆ ಏನಾರ ಅಕಾಲಿಕ ಮಳೆ ಏನಾರು ಬಂದ್ರ ಅಲ್ಲಿಗೆ ಜೇನುತುಪ್ಪ ಕಟ್ ಸರ್. ಅದು ಕೋಲ್ ಜೇನಿನ ಸರ್, ನಮ್ದು ತುಡಿವೆ ಜೇನು. ಅಲ್ಲಿ ಸಂದರ್ಭದಾಗ ನಾವು ಜೇನುತುಪ್ಪ ಸಿಗುತ್ತೆ ಸರ್. ಆದ್ರೆ ನಮಗ್ ಜಾಸ್ತಿ ಸಿಗೋದಂದ್ರ ಸೆಪ್ಟೆಂಬರ್ ಇಂದ ಜನವರಿವರೆಗೆ ಸರ್. ಅಂದಾಜು ಒಂದು ವರ್ಷದಲ್ಲಿ ಎಷ್ಟು ಜೇನು ತುಪ್ಪ ಸಂಗ್ರಹಣೆ ಆಗ್ತದೆ, ಅದ್ರ ಆದಾಯ ಎಷ್ಟಿದೆ, ಹೇಗಿರು ಸರ್? ಒಂದು ಬಾಕ್ಸ್ 3-4 ಕೆಜಿ ಒಂದ್ ಟೈಮ್ ತೆಗಿತೀರಿ, ಒಂದೊಂದ್ ಟೈಮ್ 4-5 ಕೆಜಿ ಜಾಸ್ತಿ ತೆಗಿತೀರಿ. ಈ ಒಂದು ನಂದು ಎಂತಲ್ಲ ಅಂದ್ರೆ ಒಂದು 5-6 ಬಾಕ್ಸ್ ಖಂಡಿತ ಇದ್ದಾರೆ ಸರ್. ನನ್ನ ಎಂತ ಅಂದ್ರೆ ಒಂದು 10 ರಿಂದ ಎಲ್ಲೆಲ್ಲಿ ಮಾರಾಟ ಆಗ್ತದೆ ನನ್ ಸರ್? ನಾನು ವಾಟ್ಸ್ಆಪ್ ಸ್ಟೇಟಸ್ ಇಟ್ರೆ ಸಾಕು ಸರ್, ಒಂದು ಫೇಸ್ಬುಕ್ ನ ಹಾಕೊಂತೀನಿ ಸರ್, ನಾನು ಟ್ವಿಟರ್ ಹಾಕೊಂತೀನಿ, ಎಲ್ಲೆಲ್ಲೋ ಕೇಳ್ತಾರೆ ಸರ್, ಇವತ್ತು ಇವತ್ತು ರಾಮನಗರಿಂದ ಕೇಳಿದ್ರು, ಮೊನ್ನೆ ಹಿಂಗೆಲ್ಲ ಕೇಳ್ತಾರೆ ಸರ್, ಅವ್ರಿಗೆಲ್ಲ ನಾನು ಕಳಿಸ್ಕೊಡ್ತೀನಿ ಸರ್. ಇದರಲ್ಲಿ ಸರ್ ನನ್ನಂದ ಇಲ್ಲಾಂದ್ರೆ ನೀವೇ ಬಂದು ಬಿಡ್ರಿ, ನಂದು ಅವ್ರ ಎದುರಿಗೇನೆ ಅವ್ರಿಗೆ ಜನ ಬಿಡಿಸ್ಕೊಡ್ತೀನಿ ಸರ್. ಇಲ್ಲ ಡಾಕ್ಟರ್ಸ್ ಬರ್ತಾರೆ ಸರ್, ನನ್ನಂದ್ರೆ ಟೀಚರ್ಸ್ ಬರ್ತಾರೆ. ಈಗ ನಿಮ್ಮ ಕೃಷಿಯೊಳಗೆ ನಿಮ್ಮ ಕುಟುಂಬದ ಎಷ್ಟು ಜನ ಸದಸ್ಯರು ತೊಡ್ಕೊಳ್ತೀರಿ ಸರ್? ಯಾವುದೇ ಕೆಲಸ ಇರ್ಬೋದು ಸರ್, ನಾನು ನನ್ನಿಂದ ಅಷ್ಟೇ ಸರ್. ಯಾಕಂದ್ರೆ ನಾವು ಇರೋದು 5-6 ಜನ ಇದೀವಿ, ಅವ್ವ ನಾನು ನಮ್ಮ ಹೆಣ್ಮಕ್ಳು ಜೊತೆಗೆ ನಮ್ಮ 3 ಜನ ಮಕ್ಳು ಸರ್. 3 ಜನ ಮಕ್ಕಳು ಅವ್ರನ್ನ ಹೆಂಗಾಗ್ಬಿಡ್ತೀನಿ ಸರ್, ಅವ್ರ 1ನೇ ಕ್ಲಾಸಿಂದ ಹಿಡಿದು ಎಲ್ಲ ಹಾಸ್ಟೆಲಾಗ ಬೆಳೆಸ್ಬಿಟ್ಟಿದ್ದೆ 3ನೇ. ಹಿಂಗಾಗಿ ಅವ್ರದ್ದು ಅವರು ವಯಸ್ಸಿತ್ತು, ಅವಾಗ ನಮ್ಗೆ ಸಪೋರ್ಟ್ ಮಾಡಿದ್ರು. ಈಗ ಅವ್ರಿಗೆ ಒಂದು 80-90 ವಯಸ್ಸು, ಅವ್ರು ಬಿಡಿ ಅವ್ರ ವಯಸ್ಸಾಗಿದೆ. ಈಗ ನಾನು ಮತ್ತು ನನ್ನ ಮಕ್ಕಳಿಗೆ ಇದರ ಅಭಿರುಚಿ ಬೆಳೆಸ್ಬೇಕಲ್ವಾ? ಹೇಗೆ ಮಕ್ಳು ಬಂದ್ರಂದ್ರೆ ಖಂಡಿತ ನನ್ನ ಜೊತೆಗೆ ಶೇರ್ ಮಾಡ್ತಾರೆ ಸರ್. ಈಗ ಮಗಳಾದ್ರೂ ಅದೇ ಅಗ್ರಿಕಲ್ಚರ್ ರಿಲೇಟೆಡ್ ಇದನ್ನ ಓದ್ತಾ ಇದ್ದೀನಿ ಸರ್. ಮಗನ BVS ಓದ್ತಿದ್ದಾನೆ ಸರ್. ಪ್ರಾಕ್ಟಿಕಲ್ ನಾಲೆಡ್ಜ್ ಬಂದೇ ಬರ್ತಾರೆ ಬರ್ತಾರೆ ಸರ್, ಬರ್ತಾರೆ ಸರ್. ಜೇನು ಕೃಷಿ ನಂದೇ ಒಂದು ಯೂಟ್ಯೂಬ್ ನಾಗ ಸರ್, ನನ್ನ ಮಗನ ಒಂದು ಜೇನು ಬಿಡಿಸುವಾಗ ಅವನ ಮುಖಕ್ಕೆ ಮತ್ತು ನನ್ನ ಕೈಗೆ ಹಚ್ಕೊಂಡಿದ್ದು ಒಂದು ವಿಡಿಯೋ ಸುಮಾರು 14 ಲಕ್ಷ ಜನ ನೋಡ್ಯಾರ ಸರ್. ಅಂದ್ರೆ ನನ್ನ ಮಗ ಅದ ಐತೆ ಅಂತ ನಾನು ಒಂದು ಉದಾಹರಣೆ ಸರ್ ಅಷ್ಟೇ ಸರ್ ಹೇಳೋದಕ್ಕೆ. ಏಳುಕೋಟೇಶ್ ಅವರು ಸಾಮಾಜಿಕ ಜಾಲತಾಣದಲ್ಲೂ ಹೆಸರುವಾಸಿ. ಹೌದು ಸರ್. ರೈತರನ್ನ ಸಂದರ್ಶಿಸ್ತೀರಿ? ಹೌದು ಸರ್. ಈ ಜೇನು ಸಾಕಾಣಿಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಕೃಷಿ ಅವಲಂಬಿತ ಏನೇ ಉಪ ಉತ್ಪಾದನೆಯಲ್ಲಿ ತೊಡ್ಕೊಂಡಿರ್ತಕ್ಕಂಥವ್ರನ್ನೆಲ್ಲ ಮಾತಾಡ್ತಿರ್ತೀರಿ. ಹೌದು ಸರ್. ಹಾಗಾಗಿ ಅಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಹಿತ ಕೃಷಿ ಸಂಬಂಧಿತ ವಿಚಾರಗಳು ವಿಷಯಗಳು ಹೆಚ್ಚು ಪ್ರಚಾರವಾಗ್ತಿದೆ. ಹೌದು ಸರ್. ಇದ್ರ ಮಧ್ಯೆ ಹೇಗೆ ನೀವು ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ತೀರಿ ಇದನ್ನೆಲ್ಲ? ಈಗ ನೀವು ಕೃಷಿ ಮಾಡ್ಬೇಕು, ನಿಮಗೂ ಒಂದು ಕುಟುಂಬ ಇದೆ, ಮನೆ ಇದೆ, ಹೇಗೆ ಇದು ಮಾಡ್ತೀರಿ ಸರ್? ಅದ ನಂದು ಏನಂದ್ರೆ ಹಾಬಿ, ಇದು ವೃತ್ತಿ ಅಲ್ಲ. ಹೆಂಗಂದ್ರೆ ಸರ್, ನಾ ಮೊದ್ಲೇ ಇದ್ದನು ನಂದು ಕೃಷಿಗೂ ನಂದು ಜೀವನ ಅಟ್ಯಾಚ್ಮೆಂಟ್ ರೀ. ಭೂಚೇತನ ಕಾರ್ಯಕ್ರಮ ಅಂತ, ಆ ಭೂಚೇತನ ಕಾರ್ಯಕ್ರಮ ರೈತ ಅನುಗಾರ ಅಂತ, ನಮಗೆ ಒಂದು 200 ರೈತಪ್ಪ ಒಂದು 3 ತಿಂಗಳಿಗೆ ಮತ್ತು ಹಿಂಗಾರಿಗೆ ಹಿಂಗ ಮುಂಗಾರಿ. ಈ ಸಂಬಂಧ ಏನಾಗ್ಬಿಡ್ತಾನೆ ಸರ್, ಅಲ್ಲಿಂದ ನಾ ಜರ್ನಿ ರೈತರ ಮಧ್ಯೆ ಬಂದಾಗ ನನ್ನ ರೈತರ ಜೊತೆ ಇರಕ್ಕೆ ನನಗೇನು ಅನಿಸ್ತಿತ್ತು ಸರ್, ಯಾವುದೇ ಒಂದು ರೈತ ಒಳ್ಳೆ ಚೆನ್ನಾಗಿ ಮಾಡ್ಯಾನ ಅಂತ ನನಗೆ ಅನಿಸ್ಕೊಂಡು ಸುದ್ದಿ ಆಗ್ಬೋದು, ಅವ್ರದ್ದು ಒಂದು ಹೆಸರಾಗ್ಬೇಕು ಅಂತ ಹೇಳಿ ನಾನು ಪತ್ರಿಕೆ ಆಗಿರ್ಬೋದು ಟಿವಿ ಮಾಧ್ಯಮದಾರ ಒಟ್ಟು ಅವ್ರನ್ನ ಯಾವುದೇ ರೀತ ಆಕಾಶವನ್ನು ಸಂದರ್ಶನದಲ್ಲಿ ನನಗೆ ಖುಷಿ ಇದೆ ಸರ್. ಆ ಥರ ಅವ್ರನ್ನ ಏನು ಮಾಡ್ಬೇಕಂದಾಗ ಅದು ಹಂಗೆ ಮುಂದುವರೆದ ಭಾಗಾಗಿ ಲಾಕ್ಡೌನ್ ಒಂದು ಹಂತ ಬಂದ್ಮೇಲೆ ನಮ್ಮನ್ನ ತಿಂದ ಹೊರಗೆ ಹೋಗ್ಬಿಡ್ತೀವಿ ಸರ್. ಲಾಕ್ಡೌನ್ ಸಂದರ್ಭ ಬರ್ತದೆ, ಆ ಸಂದರ್ಭದಾಗ ನಾವೇನು ಮಾಡ್ಬೇಕು ಅಂತ ಅನಿಸಿದಾಗ, ಇಲ್ಲ ನಾನು ಯಾಕೆ ನಮ್ಮ ರೈತರ ಸುತ್ತಮುತ್ತಲು ಇದ್ದರು ನಾವು ಯಾಕೆ ಪ್ರಚಾರ ಕೊಡ್ಬಾರ್ದು, ಫಸ್ಟ್ ನಾವು ಜೇನು ಕೃಷಿಗೆ ಒತ್ತು ಕೊಟ್ಟಿವಿ ಸರ್. ಯಾಕಂದ್ರೆ ನಂದು ಕೃಷಿ ಆಸಕ್ತಿ ಇದ್ದದ್ದು ಜೇನು ಕೃಷಿ ಅಲ್ಲ. ಹಂಗಾಗಿ ನಾನು ಜೇನು ಹುಳ ಹೆಂಗೆ ಇಡಬೇಕು, ರಾಣಿ ಜೇನು ಹೆಂಗಿರುತ್ತೆ, ಗಂಡು ಹೆಂಗಿರುತ್ತೆ, ಸೈನಿಕರು ಹೆಂಗೆ ಅಂದ್ರೆ ಸೈನಿಕರು ಅಂದ್ರೆ ಕೆಲಸಗಾರ ಹುಳಗಳು ಹೆಂಗಿರ್ತಾವೆ, ಆಮೇಲೆ ಹನಿ ಜೇನುತುಪ್ಪ ಹೆಂಗೆ ತೆಗಿಬೇಕು, ಆಮೇಲೆ ಆ ಬಾಕ್ಸ್ ಹೆಂಗೆ ಕ್ಲೀನ್ ಮಾಡಬೇಕು, ಆಮೇಲೆ ಅದಕ್ಕೆ ಬರುವಂಥ ರೋಗಗಳು ಯಾವುವು, ಅದನ್ನು ಈ ಥರ ನಾನು ಫಸ್ಟ್ ಫಸ್ಟ್ ಮಾಡ್ಕೊಂಡು ಮಾಡ್ಕೊಂಡು 8-10 ವಿಡಿಯೋ ಮಾಡಿದೆ ಸರ್. ಹಂಗೆ ಅದು ಒಂದು ಹಂತಕ್ಕೆ ಹೋತು ಯೂಟ್ಯೂಬ್, 14 ಲಕ್ಷ ನೋಡಿದ್ರು, ಒಂದು 3 ಲಕ್ಷ ನೋಡಿದ್ರು, ಈ ತರ ಹಿಂಗ ಓಡ್ತಾ ಓಡ್ತಾ ಹಿಂಗಾಗಿ ಮತ್ತೇ ಮಾಡಿದ್ರು, ಇಲ್ಲ ನಾವು ರೈತರು ಮಾಡೋಣ ಅಂತ ಅನಿಸ್ತು ಸರ್. ಹಂಗ ನಾ ಏನ್ ಮಾಡಿದೆ, ದೂರ ದೂರ ಹೋದ್ರ ನನಗೆ ಲಾಭ ಇಲ್ಲ, ನನ್ನ ಖರ್ಚು ವೆಚ್ಚ, ನನಗೊಂದು ಹಾವಿ ಇತ್ತಲ್ಲ ಸರ್, ಸುತ್ತಮುತ್ತಿರೋ ರೈತರನ್ನ ನಾನು ವೇದಿಕೆಗೆ ಕೊಡೋಣ, ಯಾರಾದ್ರೂ ನೋಡೋರು ನೋಡ್ಲಿ, ಅದರಿಂದ ಏನಾದ್ರೂ ಅವ್ರಿಗೆ ಇನ್ಸ್ಪೈರ್ ಆದ್ರೆ ಆಗಲಿ ಅಂತ ನಮ್ಮ ಸುತ್ತಮುತ್ತ ರೈತರ ಮಾಡ್ಕೊಂಡು ಹೋಗ್ತೀನಿ ಸರ್. ಈಗ ನೀವು ತಕ್ಕಮಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ರಿ, ಕೃಷಿ ಬಗ್ಗೆ ತುಂಬಾ ಆಸ್ತಿ ಇದೆ, ಮತ್ತೆ ಕೃಷಿ ಉಪ ಉತ್ಪನ್ನಗಳ ಬಗ್ಗೆ ಆಸ್ತಿ ಇದೆ. ರೈತರಿಗೆ ಒಂದು ಸಿಸ್ಟಮೆಟಿಕ್ ಆಗಿರ್ತಕ್ಕಂತಹ ಕೃಷಿ ಜೀವನ ಮಾಡ್ಕೊಳ್ಳಿಕ್ಕೆ ಏನ್ ಮಾಡಬಹುದು, ಯಾವ್ಯಾವ ರೀತಿಯ ಪದ್ಧತಿಗಳನ್ನ ಅಳವಡಿಸ್ಕೋಬಹುದು? ಈಗ ದಾಖಲಾತಿ ಮಾಡುವಂತದ್ದಾಗಿರ್ಬೋದು, ಒಂದು ದಿನಚರಿ ಬರೆಯುವಂತ ರೈತರು ಆದ್ರೆ ಒಳ್ಳೇದಾ, ಹೇಗೆ ಸರ್? ನಿಜವಾಗ ಅದ ದಿನಚರಿ ಬರ್ಲೇಬೇಕು ಸರ್. ಯಾಕಂದ್ರೆ ನಾನು ಬಹಳಷ್ಟು ರೈತರ ಹತ್ರ ಓಡಾಡಿನ ಸರ್. ಎಲ್ಲಾ ರೈತರು ಒಂದೊಂದ್ ಹತ್ರ ಒಬ್ಬೊಬ್ಬರ ಹತ್ರ ಒಂದೊಂದು ಸಿಸ್ಟಮ್ ಟೈಪ್ ಕಲ್ತೀನಿ ಸರ್. ಆ ಇದನ್ನ ನೋಡಿದ್ರೆ ನಾನು ಇವತ್ತು ಪ್ರತಿಯೊಬ್ಬ ರೈತನು ನನ್ನ ಆರ್ಥಿಕವಾಗಿ ನಾ ಏನು ಮಾಡಿದೆ ಇವತ್ತು, ಇಷ್ಟು ಆಳು ಮಾಡಿದ್ರೆ ಎಷ್ಟು ಖರ್ಚಾಯಿತು, ಇಷ್ಟು ಬಿತ್ತನೆ ಮಾಡಿದ್ರೆ ಎಷ್ಟು ಖರ್ಚಾಯಿತು, 1 ಎಕರೆಗೆ ಎಷ್ಟು ಬೀಜ ಇಡಬೇಕು, 1 ಕೆಜಿಗೆ ಎಷ್ಟು ಬೀಜ ಬರ್ತಾವು, ಆಮೇಲೆ ಅದನ್ನ ನಾವು ಯಾವ ಥರ ಇಳುವರಿ, 1 ಬೀಜಕ್ಕೆ ಎಷ್ಟು ತೆನೆ ಬಂತು, ಈ ಥರ ಲೆಕ್ಕಾಚಾರ ಹಾಕಿ ಬದುಕಿದ್ರೆ ಒಂದು ಒಳ್ಳೇದು ಸರ. ಇಲ್ಲ ಒಂದು ರೌಂಡ್ ಆಗ್ಯಾರ ಒಂದು ಫಿಗರ್ ಇಟ್ಕೊಂಡು ನಾವು ಎಕರೆಗೆ ಇಷ್ಟೇ ಖರ್ಚು ಮಾಡಿದ್ರೆ ಇಷ್ಟು ನಿವಾಳ ಲಾಭ ಅಂತ ನಾನು, ಆಮೇಲೆ ಇದೇ ಟೈಮ್ಗೆ ಒಂದು ರೋಗ ಬರುತ್ತೆ ಅಂದ್ರೆ ಬಿತ್ತನೆ ಮಾಡಿದ ಕೂಡ ಒಂದು ರೋಗ ಬರ್ಬೋದು, ತೆನೆ ಕಟ್ಟೋ ಬರುತ್ತೆ, ಈಗ ಸರ ವಿಲ್ಟ್ ಕೊನೆಗೆ ಬಂದ್ಬಿಡುತ್ತೆ, ಅಥವಾ ಅತಿ ಹೆಚ್ಚು ಮಳೆಯಾಗಿ ಒಂದು ಸ್ವಲ್ಪ ದಿವಸ ಬಿಟ್ಟು ಒಮ್ಮೆಲೆ ಒಣಗಿ ಹೋಗ್ಬಿಡುತ್ತೆ ಮೆಕ್ಕೆಜೋಳ ಅಥವಾ ಬೆಳೆ ಯಾವ್ದಾದ್ರು, ಅದನ್ನ ನಾವೇನು ರೋಗ 108 ವಿಚಾರಕ್ಕೆ ಹೋಗ್ತೀವಿ. ಅಲ್ಲಿ ಏನು ಯಾಕೆ ನೀರಿನಿಂದ ಬಂತು, ರೋಗಿಯಿಂದ ಅಥವಾ ವಾತಾವರಣದಿಂದ ಬಂತು ಅಥವಾ ಮಣ್ಣಿನಿಂದ ಬಂತು ಅಂತವೆಲ್ಲ ನಾವು

ಎಲ್ಲೆಲ್ಲೋ ಬೆಳೆಯುವೆ ಕೂಬ ಇರಲಿ ಬಂಜರು ನೆಲದಿಪ್ಪ, ಎಲ್ಲೆಲ್ಲೋ ಬೆಳೆಯುವೆ ಕೂಬ ಇರಲಿ ಬಂಜರು ನೆಲದಿಪ್ಪ, ಇರಲಿ ಬಂಜರು ನೆಲದಿಪ್ಪ, ಇರಲಿ ಬಂಜರು ನೆಲದಿಪ್ಪ, ಸುಬ ಸುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ, ಸುಮರುಬ ಸುಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ. ಬಾಲು ರಬ್ಬ ಸವಿಯುವನ ಕಾಸಿ ಕಬ್ಬ, ಸವಿಯುವನ ಕಾಸಿ ಕಬ್ಬ, ಸವಿಯುವನ ಕಾಸಿ ಕಬ್ಬ, ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ, ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ. ಅದಕ್ಕೆ ಬೇಡುವೆ ಇಲ್ಲಿರುವ, ಅದಕ್ಕೆ ಬೇಡುವೆ ಇಲ್ಲಿರುವ, ಅದಕ್ಕೆ ಬೇಡುವೆ ಇಲ್ಲಿರುವ, ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ, ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ. ಅಪ್ಪ